ಜಾಗರೂಕರಾಗಿರಿ. ಆಕಾಶವಾಣಿ ಕಾರವಾರ ಕಿಸಾನ್ ವಾಣಿ ಕಾರ್ಯಕ್ರಮ. ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ರೀದೇವಿ ಮಹಾತ್ಮೆ. ಭಾಗವತರು ಸಾಯಿ ಪ್ರಸಾದ್ ನೌಡ. ಮದ್ದಳೆ ಪ್ರಕಾಶ್ ಬೋರ್ಕರ್ ಬೆಳಗನ್ನೂರು. ಚಂಡೆ ಜಗನ್ನಿವಾಸ್ ರಾವ್ ಪುತ್ತೂರು. ಶ್ರುತಿ ಕೃಷ್ಣಪ್ರಸಾದ್ ಹೊಳ್ಳ ಬೆಟ್ಟಂಪಾಡಿ. ಕೇಳಿ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಇರೋ ಜನರೆಲ್ಲ ಗುಣಯುತನ ಗಜವದನ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ಘನಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ಆ ದೇವರ ದೇವ ಕೃಪಾ ಕರನ ಪಾವನ ಚರಿತ ಪುಣ್ಯೋದಯನ ಬಾಬಜ ವಿಷಯ ಕೇ ಸಿಲು ಕದನ ಬಾಬಜ ವಿಷಯ ಕೇ ಸಿಲು ಕದನ ಕೋವಿದ ಗಿರಿಜಯ ವರಸುತನ ನೆನೆಗಿರುವ ಜನರೆಲ್ಲ ಗುಣಯುತನ ಗಜವದನ ಜನರೇ ಆಜ್ಞೆಯಲಿ ಮಾಲಿನಿಯೋ ಜಯಲಿ ಮಾಲಿನಿಯು ವರ ತನು ಜಯಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಗೈವೆ ನೆನುತ್ತಲೆ ಮನಗಾಗಿ ನಡೆ ತಂದು ಮನದಿ ಯೋಚಿಸಿದಳು ಕನಕ ಗರ್ಭನ ತಪವನು ಗೈವೆನನು ತಲೆವನಗಾಗಿ ನಡೆ ತಂದು ಮರದಿ ಯೋಚಿಸಿದಳು ಜನರಿಯಾಜ್ಞೆಯಲಿ ಮಾಲಿನಿಯೂ ಚೆಲುವಿಕೆ ಯೌವನದಿಂದ ಕಾಮುಕರೆನ್ನ ಕಂಡರೆ ಮೋಹಿತ ದುಳಿಯರು ತಪಕಿನ್ನು ವಿಘ್ನವಾಗುಬುದೀಸೆ ಚೆಲುವಿಗೆ ಯೌವನದಿಂದ ಸುರರೆಮ್ಮ ಹಗೆಗಳಾಗಿ ಹಾರು ಹಗೆಗಳಾಗಿ ಹಾರು ನಿಜ ವರಿತರೆ ತಪಕಿದ್ನು ವಿಘ್ನ ತರುವರು ನಿಜ ವರಿತರೆ ತಪಕಿನ್ನು ವಿಘ್ನ ತರುವರು ಮರತಿನ ನಿಜವನ್ನು ಧರಿಸಿ ಮಹಿಷಿ ರೂಪ ಮರಸಿನ ನಿಜವನ್ನು ಧರಿಸಿ ಮಹಿಷಿ ರೂಪ ವಿರಚಿ ಪೇ ತಪವೆಂದು ತರಳೆಯ ದಿನದಲ್ಲಿ ಸುರರೆಮ್ಮ ಹಗೆಗಳಾಗಿ ಹರು ಪರಿಯನ್ನ ಜತೆಯ ನಗಲರು ನಲ್ಲ ಈ ಪರಿಯನ್ನ ಜತೆಯ ಗಲುವರೆ ನಲ್ಲ ಪತಿಯೇ ನೀ ಮಡಿದಯಲ್ಲ ಚಿತೆಯಳು ನಿನ್ನ ನಗಲಿ ವ್ಯಥೆಯ ನ್ಯಾರೊಡನೆ ನಲಿ ಪತಿಯೇ ನೀ ಮಡಿದೆಯಲ್ಲ ಈ ಪರಿಯನ್ನ ಜತೆಯಗಲುವರೆನಲ್ಲ ಪತಿಯೇ ನೀ ಮಡಿದೆಯಲ್ಲ ನಿನ್ನು ಸುಮ್ಮನೆಯ ಅತ್ತ ಮಾತು ಫಲವೇ ನಿನ್ನು ಸುಮ್ಮನೆಯೇ. ಸತ್ತವರು ಜೀವಿಪರೇ ಸಮರ ಸಮರ್ಥನಾಗಿ ತರಳ ಮಹಿಷಾಸುರಗೆ ಹದನಗಳ ಅತ್ತು ಫಲವೇ ನಿನ್ನು ಸುಮ್ಮನೆ ಆತನ ಕಳ ಚಂಡ ಮುಂಡರು ದೈತ್ಯ ಶುಂಭಸುರನ ನೇಮದಿ ಪೃಥ್ವಿ ಎಲ್ಲವ ಸಂಚರಿಸಿ ಶೋಧಿಸುವೆವೆಂದೆನುತ ವಿಧಿಯನು ಮೆಚ್ಚಿಸಿ ತಪದಿ ವಿಧ ವರಗಳ ಮೊದಲೇ ಪಡೆದಿರೆ ಇದಿರಾರೆ ಮಗಿನ್ನು ಸ್ವರ ಬಿಡಿದು ನಡೆದರಲು ನಡೆದರಲು ನಡೆದರಲು ತನುವಿನ ಪರಿಮಳವು ನಾಸಿಕಗೆ ಸೋಗಲು ಅರರೆ ಕೌತುಕವೆಂದು ಪರಿಮಳ ಬಿಡಿದು ಮುಂದರಿಯೇ ತರಣಿ ಕೋಟಿ ಪ್ರಕಾಶವದು ಗೋಚರಿಸಲಚ್ಚರಿಯಿಂದ ಶೋಧಿಸಿ ಬರುತ್ತ ಕಂಡರು ಸ್ವರ್ಣ ದುಯ್ಯಾಲಯಲಿ ದೇವಿಯನು ಅರರೆ ಇವಳೆಂತು ವಿಟಗಾರಿ ವಿಟಗಾರಿ ಬಿಟಗಾರಿ ವಿಟಗಾರಿ ವಿಟಗಾರಿ ನೋಡೆ ಸ್ಮರಣ ಕೂರ್ಗಣೆಯಂತೆ ಇರುವಳು ನೀರೆ ನೋಡೆ ಸ್ಮರಣ ಕೂರ್ಗಣೆಯಂತೆ ಇರುವಳು ನೀರೆ ವಿಟಗಾರಿ ಸಿಜವದನ ಹರಿಣ ನೇತ್ರೆ ಕೆಲುವ ತರುಣಿ ವಮಣಿಯು ವಿಮಲ ಗಾತ್ರೆ ಕೆಲುವ ತರುಣಿ ಮಣಿಯು ವಿಮಲ ಗಾತ್ರೆ ಅರರೆ ಇವಳಂತು ಬೀಟಗಾರೆ ಬೇಟಗಾರೆ ಬೇಟಗಾರೆ ಆ ವೈಯಾರೆ ವೈಯಾರೆ ಯಾರು ನೀನು ಮುದದೋಳು ಮುಸುರೆ ಯಾರು ನೀನು ಮುದದೋಳು ಮುಸುರೆ ವಾರಿ ಜಗಂಧಿನಿ ವೈಯಾರೆ ಯಾರು ನೀನು ಮುದದೋಳು ಮುಸುರೆ ಊರ್ವಳೆ ಈ ವನದೊಳಿರ್ಪ ಕಾರಣವೇನೆ ಓರ್ವಳೆ ಈ ವನದೊಳಿರ್ಪ ಕಾರಣವೇನೆ ಊರು ಮನೆಗಳಲ್ಲಿ ನಿನಗೆ ಯಾರು ಪೆತ್ತರೆಂಬ ಹಾಗೆ ದೋರಿ ದೈಯವ ಪೇಳು ನೀ ವಿತಾರದಿಂದಲೀ ದೋರಿ ದಯವ ಪೇಳು ನೀ ವಿಸ್ತಾರದಿಂದಲೀ ವಾರಿ ಜಗಂಧಿನಿ ವೈಯಾರೆ ವೈಯಾರೆ ಆ ಗಂಡನ್ಯಾರು ಪೇಳು ಮುನ್ನ ಗಂಡನ್ಯಾರು ಪೇಳು ಮುನ್ನ ಗಂಡನ್ಯಾರು ಪೇಳು ಮುನ್ನ ಕಂಡು ಹರುಷವಾಯ್ತು ಮದುವೆ ಆಗುದಿದ್ದರೆ ಪುಂಡರಿ ಕಾಂಬಕಿಯ ನಿನ್ನ ಗಂಡನ್ಯಾರು ಪೇಳು ಮುನ್ನ ಹರುಷವಾಯ್ತು ಮದುವೆ ಆಗದಿದ್ದರೆ ಚಂಡ ಮುಂಡಲಿದ ಕುನಾವು ಗಂಡು ಗಲಿಗಳೊಳಗೆ ನಮಗೆ ಚಂಡ ಮುಂಡರಿದ ಕುನಾವು ಗಂಡು ಗಲಿಗಳೊಳಗೆ ನಮಗೆ ಕಂಡವನು ನಿವರಿಸಿ ಸುಖವ ಉಂಡು ಬಾಳಲೆ ನೀನುಂಡು ಬಾಳಲೆ ನೀನುಂಡು ಬಾಳಲೆ ವಾರಿ ಜಗದಿನಿ ವೈಯಾರೆ ವೈಯಾರೆ ಆ ಕಲಿದನು ಕಲಿ ರಕ್ತ ಬೀಜನು ನೋಡಿದನು ಕಲಿ ರಕ್ತ ಬೀಜನು ಗಾಢ ಗರ್ವದಿ ಮೆರವ ಶಿವಯನು ನೋಡಿದನು ಗಾಢ ಗರ್ವದಿ ಮೆರವ ಶಿವಯನು ನೋಡಿದನು ಆಡಿದನು ತನ್ನೊಳಗೆ ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತೈತೆ ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತೈತೆ ಮಾಡಲೆ ನಿನ್ನ ಕಟ ಶುಂಭನ ಕೂಡೆ ಭಾಷೆಯ ಒರೆದು ಬಂದಿಹೇನು ಒರೆದು ಬಂದಿಹೇನು ಕೇಳು ಇವಳಿವು ಬದ್ಧವಾದರು ನುಡಿಸಿದ ಪೆನೆನು ನೋಡಿದನು ಕಲಿ ರಕ್ತ ಬೀಜನು ಧನುಜೇಶ ಕೇಳನ್ನ ಮಾತ ಧನುಜೇಶ ಕೇಳನ್ನ ಮಾತ ಜಾತಕಿನಿ ತೂ ನೀ ಭ್ರಮೆಯದೆ ಮನದಲ್ಲಿ ವ್ಯರ್ಥ ಮನಸಿ ಜಾಶರಕ್ಕೆ ಸಿಲುಕುತ್ತ ಪರವನಿತೆಯವಳವರಿಸದೆ ಬಿಡೆನೆನುತ ಧನುಜೇಶ ಕೇಳನ್ನ ಮಾತ ತರುಣಿ ಅಲ್ಲವಳ ಮೋರೆಯ ಆಲಿಸಿ ತ್ರಿದಶರ ಮೋರೆಯ ಆಲಿಸಿ ದುಷ್ಟರ ತರಿಯೇ ತರಿಯೇ ತರಿಯೇ ಧರೆಗೆ ಬಂದಿರ್ಪಳು ಧೊರೆಯೇ ವ್ಯರ್ಥ ಧರೆಗೆ ಬಂದಿರ್ಪಳು ಧೊರೆಯೇ ವ್ಯರ್ಥ